ನಿಮಗೆ ಮೊದಲು ಈ ಕೃಷಿಯ ಅನುಭವ ಇತ್ತ ಹೇಗೆ? ಸರ್, ನನಗೆ ಯಾವ ಥರದ ಕೃಷಿಯ ಅನುಭವ ಇಲ್ಲ ಸರ್. ಸಜ್ಜನ್ ಸರ್ ಪ್ರೇರೇಪಣೆ ಮೇಲೆ ಅವರೆಲ್ಲ ಸಜೆಷನ್ಸ್ ಕೊಡ್ತಾ ಇದ್ರೆ ಆ ಥರ ನಾನು ಮಾಡ್ಕೊಂಡು ಬಂದಿದ್ದೀನಿ ಸರ್. ಈಗ ಸಕ್ಸಸ್ಫುಲ್ ರೈತ ಅಂತ ನನಗೆ ಹೆಮ್ಮೆ ಆಗುತ್ತೆ ಸರ್. ಯಾಕಂದರೆ ನಾನು ಅದರಲ್ಲಿ ಸ್ವಲ್ಪ ಕಂಡಿದ್ದೀನಿ ಸರ್. ಸೀತಾಫಲ ಆಗಲಿ ಪೇರ್ಲ ಆಗಲಿ ಲಾಭದಾಯಕ ಕಂಡಿದ್ದೀನಿ ಸರ್. ಈಗ ನೀವು ಕೆಲಸ ಬಿಟ್ಟು ಬಂದ ಮೇಲೆ ಕೃಷಿನೇ ಮಾಡಬೇಕು ಅಂತಕ್ಕಂಥ ಪ್ರೇರಣೆ ಸಜ್ಜನವ್ರನ್ನ ನೋಡೋದಕ್ಕಿಂತ ಮುಂಚೆ ಬೇರೆ ಎಲ್ಲಿಂದ ಮೂಡ್ತು? ನಿಮ್ಗೆ ಭೂಮಿ ಮೊದಲು ನಿಮ್ಗಿತ್ತು? ಇತ್ತಲ್ವಾ? ಇತ್ತು ಸರ್. ಹಾಂ ಹಾಂ. ಸೊ ಹಾಗಾಗಿ ನಿಮಗೆ ಇನ್ನೂ ನಾನು ಒಂದಿಷ್ಟು ಪ್ರೋಗ್ರೆಸಿವ್ ಆಗಿ ಫಾರ್ಮಿಂಗ್ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಹೇಗೆ ಮೂಡ್ತು ಅಂತ? ಸರ್, ಯಾಕಂದರೆ ಸರ್ ಇವತ್ತಿನ ಇದರಲ್ಲಿ ಮಾಮೂಲು ಜೋಳಗಳೆಲ್ಲ ಬೆಳೆಯೋದ್ರಿಂದ ಲಾಭದಾಯಕ ಇಲ್ಲ ಸರ್. ಇದರಿಂದ ಆದರೂ ಬೆಳೆ ಬೆಳೆದು ಮುಂದೆ ಯಾವುದನ್ನು ಪಲ್ಪ್ ಮಾಡ್ಬೋದು, ಹಲವಾರು ಮಾಡ್ಬೋದು ಸರ್ ಇದರಲ್ಲಿ ಹಣ್ಣುಗಳಿಂದ. ಮತ್ತು ನಾವು ಇದೆ ಮೇನ್ ಮ್ಯಾಂಗೋ ನಮಗೆ ಚೆನ್ನಾಗಿದೆ ಸರ್, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇಯರಿಂದ. ಮ್ಯಾಂಗೋ ಮತ್ತು ಸೀತಾಫಲ ನ್ಯೂ ಜೆರ್ಸಿ ಕೇಳ್ತಾ ಇದ್ದಾರೆ, ಆ್ಯಕ್ಚುಲಿ ಅಲ್ಲಿ ಸಪ್ಲೈ ಮಾಡ್ಬೇಕಂತ ಇದ್ದೀವಿ ಸರ್. ಮ್ಯಾಂಗೋ ನಿಮಗೆ ಯಾವ ತಳಿಯ ಮ್ಯಾಂಗೋ? ನಾವು ಆಲ್ಫಾನ್ಸ್ ಸರ್, ಮೇನ್ ಆಲ್ಫಾನ್ಸ್ ಇದೆ. ಒಂದು 800 ಮ್ಯಾಂಗೋ ಇದೆ ಸರ್ ಆಲ್ಫಾನ್ಸು, ಅದರಲ್ಲಿ ಒಂದು 25 ಮರ ಸಿಂಧೂರ ಇದೆ ಸರ್. ಮ್ಯಾಂಗೋ ಸಿಂಧೂರ ಇದೆ ಸರ್, ಮತ್ತು ಜಮ್ನೆರಳೆ ಇದೆ ಸರ್. ಸರಿ, ಇಷ್ಟೆಲ್ಲ ಈ ಮರ ಕೃಷಿ ಮತ್ತು ತೋಟಗಾರಿಕೆ ಕೃಷಿಯನ್ನು ಮಾಡೋದಕ್ಕೆ ನೀವು ಇಲಾಖೆ ಸಹಕಾರ ತಗೊಂಡಿದ್ರೆ ಹೇಗೆ? ಸರ್ಕಾರದ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಅವರಿಂದ ಏನು ಸಹಾಯ ತಗೊಂಡಿರಿ? ಸರ್, ನಾನು ತೋಟಗಾರಿಕೆ ಇಲಾಖೆಯಿಂದ ಸೀತಾಫಲಕ್ಕೊಂದು ನನಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್. ಅದು ಬಿಟ್ಟರೆ ನನಗೆ ಕೃಷಿ ಇಲಾಖೆಯಿಂದ ಮತ್ತು ಆತ್ಮ ಯೋಜನೆ ಅಡಿಯಲ್ಲಿ BTM ಅಂತಾರೆ ಸರ್, ಅವರಿಂದ ನನಗೆ ಹಲವಾರು ಪ್ರಯೋಜನಗಳು ಆಗಿದ್ದಾವೆ ಸರ್. ಫ್ರೂಟ್ ಫ್ಲೈ ಟ್ರ್ಯಾಪ್ಸ್ ಆಗಿರ್ಬೋದು, ಮತ್ತು ಜೇನು ಪೆಟ್ಟಿಗೆ ಆಗಿರ್ಬೋದು, ಈ ಥರದ ಹಲವಾರು ಮಾರ್ಗದರ್ಶನಗಳಿಂದ ಅವ್ರು ನಾನು ಉಪಯೋಗ ಮಾಡ್ಕೊಂಡಿದ್ದೀನಿ ಸರ್ ಅವರಿಂದ. ಈ ಸೀತಾಫಲ ಮಾರುಕಟ್ಟೆ ಹೇಗಿದೆ ನಿಮಗೆ, ಅದು ಮತ್ತೆ ನೀವು ಇಳುವರಿ ಹೇಗೆ ಬರ್ತಾ ಇದೆ? ನನಗೆ ಸೀತಾಫಲ ಮಾರುಕಟ್ಟೆ ಅಂದರೆ ಸರ್, ನಮ್ಮ ಗುಡ್ಡಗಾಡಲ್ಲಿ ಅತಿ ಹೆಚ್ಚಾಗಿ ಬರುತ್ತೆ ಸರ್. ಅದು ಬರೋದಕ್ಕಿಂತ 2.5 ತಿಂಗಳು ಮುಂಚೆ ನಮ್ಮದು ಸ್ಟಾರ್ಟ್ ಆಗುತ್ತೆ ಸರ್. ಬೆಟ್ಟದ್ದು ಸ್ಟಾರ್ಟ್ ಆಗೋಕ್ಕಿಂತ ಒಂದು 1 ಮಂತ್ ಮುಂಚೆ ನಮ್ಮದು ಮುಗಿದೇ ಹೋಗುತ್ತೆ ಸರ್. ನಾನೇ ನಮ್ಮ ತೋಟದ ಹತ್ರನೇ ಬಂದು 35-40 ರೂಪಾಯಿ ಪರ್ ಕಿಲೋ ಕೊಡ್ತಾ ಇದ್ದೀನಿ ಸರ್, ಅಲ್ಲೇ ತೋಟದ ಹತ್ರನೇ. ಮತ್ತು ಗುಡ್ಡಗಾಡಿನ ಸ್ಟಾರ್ಟ್ ಆಯ್ತಂದ್ರೆ ಮತ್ತೆ 10 ರೂಪಾಯಿ ಕಿಲೋ ಆಗುತ್ತೆ ಸರ್. ಅದು ತುಂಬಾ ಲಾಸ್ ಆಗುತ್ತೆ ಸರ್. ನಾವು ಪ್ರೋನಿಂಗ್ ಮಾಡ್ಕೊಂಡು ಮುಂಚೆ ಬರೋ ತರ ನಾವು ಮಾಡ್ಕೊಂತೀವಿ ಸರ್. ಅದನ್ನ ಹಣ್ಣು ಬರೋ ತರ ಎಲ್ಲಿ ಅವರು ಬಂದು ಹೋಯ್ತಾರೆ? ನಾವೆಲ್ಲ ಇವ ಸದ್ಯಕ್ಕೆ ಬಳ್ಳಾರಿ ಕೊಡ್ತಾ ಇದೀವಿ ಸರ್, ಅವರೇ ಬಂದು ತೊಗೊಂಡೋಗ್ತಾ ಇದಾರೆ. ನೆಕ್ಸ್ಟ್ ಇಯರ್ ಇಂದ ಬೇರೆ ಕಡೆ ಕೇಳ್ತಾ ಇದಾರೆ ಸರ್, ಆಂಧ್ರದಲ್ಲಿ ಕೇಳ್ತಾ ಇದಾರೆ, ಮತ್ತೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಕೆ ಹೈದರಾಬಾದ್ ಇಂದ ಬಂದಿದ್ರು ಸರ್. ಅವ್ರು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಸಜೆಷನ್ಸ್ ಕೊಟ್ಟಿದ್ದಾರೆ ಕೆಲವೆಲ್ಲ. ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಈಗ ವಿದೇಶಕ್ಕೆ ಸೀತಾಫಲವನ್ನು ಕಳಿಸ್ಬೇಕು ಅಂತಕ್ಕಂಥ ಯೋಚನೆಯನ್ನು ಹಾಕ್ಕೊಂಡಿದ್ರೆ ಅದರ ಕ್ವಾಲಿಟಿ, ಅದರ ಪ್ಯಾಕಿಂಗ್ ಸಿಸ್ಟಮು ಎಲ್ಲ ಹೇಗೆ, ಆ ಸಿದ್ಧತೆ ಏನಾದರೂ ಮಾಡೋದಕ್ಕೆ ಯೋಜನೆ ಮಾಡ್ಕೊಂಡಿದ್ದೀರಾ? ಹೌದು ಸರ್, ಸಿದ್ಧತೆಗೆ ಆ್ಯಕ್ಚುಲಿ ಅವ್ರು ಕೇಳಿರ್ತಕ್ಕಂಥವ್ರು ಕಾಯಿ ನಮ್ಮದು ಸ್ಟಾರ್ಟ್ ಆಗೋಕ್ಕಿಂತ ಒಂದು ಮುಂಚೆ ಬಂದು ಪ್ಯಾಕಿಂಗ್ ಯಾವ ಥರ ಮಾಡಬೇಕು, ಪ್ರತಿಯೊಂದು ನಾವು ಕಾಯಿ ಕೊಟ್ಟರೆ ಆಯಿತು ಸರ್, ಅವರೇ ಪ್ರತಿಯೊಂದು ಪ್ಯಾಕ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಅವರೇ ತೊಗೊಂಡೋಗ್ತಾರೆ ಸರ್. ನಮ್ಮದೇನು ಇರೋಲ್ಲ ಅಲ್ಲಿ, ಕಾಯಿ ಮಾತ್ರ ಕಿಚ್ಚಿ ನಾವು ಕೊಡಬೇಕು, ಡ್ಯಾಮೇಜ್ ಆಗದೆ ಇರೋ ಥರ, ಸ್ಕ್ರ್ಯಾಚ್ ಆಗದೆ ಇರೋ ಥರ ನೀಟಾಗಿ ಮೇಂಟೈನ್ ಮಾಡಿ ಕೊಡಬೇಕು ಸರ್ ಅವ್ರಿಗೆ. ಈಗಾಗಲೇ ಏನೋ ಒಪ್ಪಂದ ಆಗಿದೆಯಾ? ಒಪ್ಪಂದ ಇನ್ನೂ ಆಗಿಲ್ಲ ಸರ್, ನೆಕ್ಸ್ಟ್ ಇಯರ್ ಇಂದ ಬರ್ತೀವಿ ಅಂತ ಹೇಳಿದ್ದಾರೆ, ಕನ್ಫರ್ಮ್ ಮಾಡಿದ್ದಾರೆ ಸರ್. ಬಂದ ಮೇಲೆ ಮಾತುಕತೆ ಆಡ್ಬೇಕು ಸರ್. ಜೊತೆಗೆ ಒಂದು 500 ಪೇರ್ಲ ಗಿಡಗಳನ್ನೆಲ್ಲ ಹಾಕಿದ್ರಿ ಅಂತ ಹೇಳಿದ್ರಿ, ಅದು ಯಾವ ತಳಿದು ಮತ್ತು ಅದು ಇಳುವರಿ ಹೇಗೆ ಬರ್ತಾ ಇದೆ, ಅದರ ಆದಾಯ ಹೇಗಿದೆ? ಸರ್, ನಾವು ಹಾಕಿರೋದು ಪೇರ್ಲ ಅಲಹಾಬಾದ್ ಸಫೇದ ಅಂತ ಸರ್. ಆ್ಯಕ್ಚುಲಿ ಒಳ್ಳೆ ಲಾಭದಾಯಕ ಸರ್. ಬಳ್ಳಾರಿನಲ್ಲಿ ಆ್ಯಕ್ಚುಲಿ ಅಲ್ಲೇ 30 ರೂಪಾಯಿ ಕೊಡ್ತಾ ಇದ್ದಾರೆ, ಇಲ್ಲಿಂದ ಗುಡೆಕೋಟೆಯಿಂದ ತೊಗೊಂಡೋಗಿ ಬೇರೆ ತಳಿಗಳ ಕಾಯಿಗಳೆಲ್ಲ. ನಾನು ಅಲಹಾಬಾದ್ ಸಫೇದನ ನಮ್ಮ ಗುಡೆಕೋಟೆ ಗ್ರಾಮದಲ್ಲೇ ಕೊಡ್ತಾ ಇದ್ದೀನಿ ಸರ್. ವಾರದಲ್ಲಿ ಏನಿಲ್ಲ ಅಂದರೂ 300 ಕೆಜಿವರೆಗೂ ಕೊಡ್ತಾ ಇದ್ದೀನಿ ಸರ್. 25-26 ರೂಪಾಯಿವರೆಗೂ ಪರ್ ಕಿಲೋ ಕೊಟ್ಟಿದ್ದೀನಿ ಸರ್. ಒಳ್ಳೆ ಲಾಭದಾಯಕ ಸರ್ ಪೇರ್ಲ ಕೂಡ. ಅಂದರೆ ವಾರಕ್ಕೆ ಎಷ್ಟು ಆದಾಯ ಬರುತ್ತಾ ಇದೆ? ವಾರಕ್ಕೆ ಅದೇ ಸರ್ 200 ಕೆಜಿ ಕೊಡ್ತದೆ ಸರ್. 5-6 ಸಾವಿರದವರೆಗೆ ಅದು ನಾವು ಕಡಿಮೆ ಅಂದರೂ 1-2 ತಿಂಗಳವರೆಗೂ 2.5 ತಿಂಗಳವರೆಗೂ ಬರುತ್ತೆ ಸರ್. ಮತ್ತೆ ಅದು ಪ್ರೋನಿಂಗ್ ಮಾಡಿ ಕಟಿಂಗ್ ಎಲ್ಲ ಮಾಡಿದ್ರೆ ಮತ್ತೆ 6 ಮಂತ್ಸ್ಗೆ ಮತ್ತೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಸರ್. ಮತ್ತೆ 6 ತಿಂಗಳಿಗೆ ಮತ್ತೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಸರ್. ಜೊತೆಗೆ ಈ ಶ್ರೀಗಂಧದ ಮರ ಹಾಕಿದ್ದೀರಿ ಅಂತ ಹೇಳಿದ್ರಿ, ಈ ಶ್ರೀಗಂಧದ ಮರ ಬೆಳೆಯೋದಕ್ಕೆ ಏನು ಪ್ರೇರಣೆ ನಿಮಗೆ, ಅದನ್ನೆಲ್ಲ ಹೇಗೆ ನೋಡ್ತಾ ಇದ್ದೀರಿ? ಆ್ಯಕ್ಚುಲಿ ಶ್ರೀಗಂಧ ಮಾಡಬೇಕಂತ ಐಡಿಯಾ ಇರಲಿಲ್ಲ ಸರ್. ಆ್ಯಕ್ಚುಲಿ ಫಾರೆಸ್ಟ್ ಆಫೀಸಲ್ಲಿ ಇರಲಿಲ್ಲ, ಒಬ್ಬರು ಮೇಡಮ್ ಇದ್ದಾರೆ ಅವ್ರ ಹತ್ರ ಹೋಗಿ ನಾವು ಸಸಿಗಳನ್ನ ತಂದಿವಿ ಸರ್. ಅಲ್ಲಿ ತಂದು ನಾವು 200 ಸಸಿ ತಂದಿವಿ ಸರ್. 35 ರೂಪಾಯಿಗೆ ಬೆಲೆ ಕೊಟ್ಟು ಅದಕ್ಕೆ

ಸೊ ಅದಕ್ಕಾಗಿ ತಾವುಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆಲ್ರೆಡಿ ಏನು ನಮ್ಮ ಮಣ್ಣಿನಲ್ಲಿ ಒಂದು ತೇವಾಂಶವಿದೆ, ಆ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಹಾಗೆ ಒಂದಿಷ್ಟು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗುತ್ತೆ. ಇಂಟರ್ ಕಲ್ಟಿವೇಶನ್ ಅಂತ ಹೇಳ್ತೀವಿ, ಅಂತರ ಬೇಸಾಯ ಪದ್ಧತಿಗಳನ್ನ ಮಾಡುವುದು. ಸೊ ಇದರ ಜೊತೆಗೆ ಏನಾಯ್ತಾ ಕಳೆ ನಿಯಂತ್ರಣನ ಮಾಡ್ಬೇಕಾಗತ್ತೆ. ಹಾಗೇನೆ ಕಸದ ಹೊದಿಕೆ ಇದ್ರೆ ತಾವು ಅಲ್ಲಿ ಹಾಕ್ಬೇಕು. ಸೊ ಈ ರೀತಿ ಹಾಕುವುದರಿಂದ ಏನಾಗುತ್ತೆ, ನಮ್ಗೆ ಮುಂದಿನ ಒಂದು ದಿನಸುಗಳಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಬಿದ್ರೂ ಸಹ ಹಾಗೇನೆ ನಮ್ಮ ಮಣ್ಣಿನಲ್ಲಿರುವ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಒಂದು ಕೆಪಾಸಿಟಿ ಅಲ್ಲಿ ಬರುತ್ತೆ. ಹಾಗೇನೆ ಈಗ ಕಡಲೆ ಒಂದು ಬೆಳೆಯಲ್ಲಿ ನಾವು ನೋಡೋದಾದ್ರೆ, ಕಡಲೆ ಆಲ್ರೆಡಿ ಒಂದು 30 ಅಥವಾ 35 ದಿವಸದ ಒಂದು ಬೆಳೆ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಕಡಲೆ ಬೆಳೆಗೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ NA ಅಂತ ಹೇಳ್ತೀವಿ, ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್. ಇದೊಂದು ಸಿಂಪರಣೆ ಮಾಡುವುದರಿಂದ ನಮ್ಗೇನಾಗುತ್ತೆ, ಹೂ ಮತ್ತು ಮೊಗ್ಗು ಕಾಯಿಗಳು ಉದುರುವ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ. ಯಾಕಂದ್ರೆ ರಾತ್ರಿ ಉಷ್ಣಾಂಶದ ಒಂದು ಕಡಿಮೆ ಆಗೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರತ್ತೆ. ಸೊ ಅದಕ್ಕಾಗಿ ತಾವು ಈ ಒಂದು ಸಿಂಪರಣೆಯನ್ನ ಕೈಗೊಳ್ಳಬೇಕು. ಹಾಗೇನೆ ಕಡಲೆಯಲ್ಲಿ ಸುಮಾರು 1-1.5 ತಿಂಗಳ ಒಂದು ಬೆಳೆ ಇದ್ದಾಗೆ ನಾವು ಕುಡಿ ಚೂಟ್ಬೇಕು ಅಂತ ಹೇಳ್ತೀವಿ. ಸೊ ಈ ರೀತಿ ಕುಡಿ ಚೂಟುವುದರಿಂದ ಕೊಲ್ಲೆ ಅಥವಾ ಪೊಂಗಲುಗಳಂತ ಏನು ಹೇಳ್ತೀವಲ್ಲ, ಆ ಪೊಂಗಲುಗಳ ಸಂಖ್ಯೆ ಜಾಸ್ತಿಯಾಗಿ ಕಾಯಿಗಳ ಸಂಖ್ಯೆ ಜಾಸ್ತಿಯಾಗಿ ನಮ್ಗೆ ಒಳ್ಳೆ ಇಳುವರಿ ಬರಲು ಸಾಧ್ಯವಾಗುತ್ತೆ. ಇನ್ನು ಹತ್ತಿ ಬಂದ್ರೆ, ಹತ್ತಿಯಲ್ಲಿ ಆಲ್ರೆಡಿ ಹತ್ತಿ ಬಿಡಿಸುವ ಒಂದು ಕಾರ್ಯ ತಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ಯಾವುದೇ ಒಂದು ಮಳೆ ಬರುವ ಒಂದು ಸಾಧ್ಯತೆಗಳು ನಮಗಿಲ್ಲ. ಹಾಗೇನೆ ಸ್ವಲ್ಪ ಲೇಟ್ ಆಗಿ ಬಿತ್ತಿದ ಒಂದು ಹತ್ತಿ ಕಾಯಿ ಕಟ್ಟುವ ಒಂದು ಹಂತದಲ್ಲಿ ಇದೆ. ಅಲ್ಲಲ್ಲಿ ಹತ್ತಿ ಬೆಳೆಯಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ಗುಲಾಬಿ ಕಾಯಿ ಕೊರಕದ ಬಾಧೆ ಕಂಡು ಬರ್ತಾ ಇದೆ. ಅದನ್ನ ತಾವು ಏನಪ್ಪಾ ಅಂತಂದ್ರೆ 2 ಮಿಲಿಲೀಟರ್ ಪ್ರೊಪನಫಾಸ್ ಅಥವಾ 1 ಗ್ರಾಂ ಥಯೋಡಿಕಾರ್ಬ್ ಇಲ್ಲಾಂದ್ರೆ 0.5 ಮಿಲಿಲೀಟರ್ ಲ್ಯಾಂಡೋಸೈಲೋತ್ರಿನ್ ಅಂತ ಇದೆ. ಸೊ ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆ ಮಾಡಿ ಈ ಗುಲಾಬಿ ಕಾಯಿ ಕೊರಕದ ಹತೋಟಿಯನ್ನು ಸಹ ತಾವು ಮಾಡಬಹುದು. ಈಗ ತೊಗರಿ ಬೆಳೆಗೆ ಆಲ್ರೆಡಿ ಕಾಯಿ ಕಟ್ಟುವ ಒಂದು ಹಂತದಲ್ಲಿದೆ. ಈ ಒಂದು ಹಂತದಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಕಾಯಿ ನೊಣ ಬಾಧೆ ಜಾಸ್ತಿ ಬರ್ತಾ ಇರುತ್ತೆ. ಸೊ ಈ ಕಾಯಿ ನೊಣದ ಒಂದು ಹತೋಟಿಗಾಗಿ ತಾವು 0.2 ಗ್ರಾಂ ಥಯಾಮಿನ್ ಎಕ್ಸಾಮ್ 25 WG ರೂಪದಲ್ಲಿರುತ್ತೆ. ಇಲ್ಲಪ್ಪ ಅಂದ್ರೆ 0.2 ಮಿಲಿಲೀಟರ್ ಇಮಿಡಾಕ್ ರೂಪಿಡ್ ಅಂತ ಹೇಳ್ತೀವಿ. ಅದನ್ನ ಸುಮಾರು 1-10 ಗ್ರಾಂ ಬೆಲ್ಲದ ಜೊತೆಗೆ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿದರೆ ಈ ಕಾಯಿ ನೊಣದ ಹತೋಟಿಯನ್ನು ಸಹ ನಾವು ಮಾಡಬಹುದು. ಆಮೇಲೆ ಕಾಯಿ ಕೊರಕದ ಒಂದು ಬಾಧೆ ಕಂಡು ಬಂತಂದ್ರೆ ಅದಕ್ಕೆ 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಹೇಳ್ತೀವಿ, ಅದು 18.5 SC ರೂಪದಲ್ಲಿರುತ್ತೆ. ಇಲ್ಲಪ್ಪ ಅಂದ್ರೆ 2 ಮಿಲಿಲೀಟರ್ ಪ್ರೊಫನಫಾಸ್ 50 SC ರೂಪದಲ್ಲಿರುವ ಒಂದು ಕೆಮಿಕಲ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿ ಕಾಯಿ ಕೊರಕದ ಹತೋಟಿಯನ್ನು ಸಹ ನಾವು ಮಾಡಬಹುದು. ತೊಗರಿ ಬೆಳೆ ಜಸ್ಟ್ ಹೂವಾಡುವ ಹಂತದಲ್ಲೇನಿತ್ತಪ್ಪ ಅಂತಂದ್ರೆ, ಯಾಕಂದ್ರೆ ಲೇಟ್ ಆಗಿ ಬಿತ್ತಿದ ಒಂದು ಬೆಳೆ ಹೂವಾಡುವ ಹಂತದಲ್ಲಿ ತಂದ್ರೆ ನಾವು ಪಲ್ಸ್ ಮ್ಯಾಜಿಕ್ ಅನ್ನ ಸಿಂಪರಣೆ ಮಾಡಬಹುದು. ಅದು 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ರಿ. ಅದು ಈ ಒಂದು ಸಿಂಪರಣೆಯನ್ನ 15 ದಿವಸಗಳ ನಂತರ ಮತ್ತೊಮ್ಮೆ ರಿಪೀಟ್ ಮಾಡಬೇಕು. ಆಮೇಲೆ ಹಿಂಗಾರಿನ ಜೋಳದಲ್ಲಿ ನಾವು ಅಂತರ ಬೇಸಾಯನ್ನ ಮಾಡಿ ಕಳೆ ಅಥವಾ ಮಣ್ಣಿನಲ್ಲಿರೋ ತೇವಾಂಶವನ್ನ ಕಾಪಾಡಿಕೊಳ್ಳಕ್ಕೆ 12-15 ದಿವಸಗಳ ನಂತರ ರಿಪೀಟ್ ಆಗಿ ಮಾಡಿದ್ರೆ ನಮ್ಗೆ ಒಳ್ಳೆ ಬೆಳೆ ಮೇಂಟೈನ್ ಮಾಡಲು ಸಹಾಯವಾಗ್ತೈತಿ. ಹಾಗೇನೆ ಈ ಒಂದು ಹಂತದಲ್ಲಿ ನಮ್ಗೆ ಏನಾಗುತ್ತೆ, ಜೋಳದಲ್ಲಿ ಸುಳಿ ನೊಣದ ಬಾಧೆ ಕಂಡು ಬರ್ತಾ ಇದೆ. ಸೊ ಇದರ ಒಂದು ಹತೋಟಿಗಾಗಿ 2 ಮಿಲಿಲೀಟರ್ ಪ್ರೊಫನೋಫಾಸ್ 50 SC ಅಂತ ಹೇಳ್ತೀವಿ, ಇಲ್ಲಾಂದ್ರೆ 2 ಮಿಲಿಲೀಟರ್ ಕ್ಲೋರೋಫಾರಿಫಾಸ್ ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ಒಂದು ಸಿಂಪರಣೆ ಸಹ ನಾವು 10-15 ದಿವಸಗಳ ಅಂತರದಲ್ಲಿ ಮತ್ತೊಂದ್ಸಲ ಸಿಂಪರಣೆ ಮಾಡಿದರೆ ಇದರ ಹತೋಟಿ ಸಹ ನಾವು ಮಾಡಬಹುದು. ಹಾಗೇನೆ ಈಗ ಭತ್ತದ ಒಂದು ಕಟಾವು ನಡೀತಾ ಇದೆ. ಸೊ ರೈತ ಬಾಂಧವರೇ ತಮ್ಮ ಭತ್ತದ ಕಟಾವನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು, ಯಾವುದೇ ಒಂದು ಮಳೆ ಬರುವ ನಮಗೆ ಸಾಧ್ಯತೆಗಳು ಕಡಿಮೆ ಇದಾವೆ. ಇನ್ನು ಮೆಣಸಿನ ಗಿಡದಲ್ಲಿ ಬಂದ್ರೆ, ಮೆಣಸಿನ ಗಿಡದಲ್ಲಿ ಸಹ ಈ ಒಂದು ಕಡಿಮೆ ಉಷ್ಣಾಂಶದಿಂದ ಹೂ ಉದುರುವ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿಯೂ ಸಹ ಇಲ್ಲಿ ನಾವು ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅನ್ನ ಸಿಂಪರಣೆಯಾಗಿ ಕೈಗೊಳ್ಳಬಹುದು. ಅದೆಷ್ಟಪ್ಪ ಅಂದ್ರೆ 0.25 ಮಿಲಿಲೀಟರ್ ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ ಇದರ ಹತೋಟಿ ಮಾಡಬಹುದು. ಆಮೇಲೆ ಈ ಒಂದು ತಂಪಾದ ವಾತಾವರಣದಲ್ಲಿ ಬೂದಿ ರೋಗ ಅಂತ ಕಂಡು ಬಂತಂದ್ರೆ ಅದಕ್ಕೆ ಮೈಕ್ಲೋಬ್ಯೂಟಾನಿಲ್ ಅಂತ ಹೇಳ್ತೀವಿ, 0.4 ಗ್ರಾಂ ಅದನ್ನ ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಹಾಗೇನೆ ಈಗ ಜಾನುವಾರುಗಳಿಗೆ ಬಂದ್ರೆ ನಮ್ಗೇನಾಗುತ್ತೆ, ಕಡಿಮೆ ಉಷ್ಣಾಂಶ ರಾತ್ರಿ ಉಷ್ಣಾಂಶ ಕಡಿಮೆ ಆಗ್ತಿರುವುದರಿಂದ ಶೆಡ್ಡಿನ ಒಂದು ವ್ಯವಸ್ಥೆ ಮಾಡಿ ಪ್ರಾಣಿಗಳನ್ನ ಸಾಕ್ಬೇಕು. ಸೊ ಯಾಕಂದ್ರೆ ಈ ಉಷ್ಣಾಂಶದಲ್ಲಿ ಏರುಪೇರಾಗಿ ಜಾನುವಾರುಗಳಿಗೆ ತೊಂದರೆ ಆಗುವ ಒಂದು ಸಾಧ್ಯತೆಗಳಿರುತ್ತೆ. ಹಾಗೇನೆ ಕೋಳಿ ಸಾಕಾಣಿಕೆ ಯಾರಾದರೂ ಮಾಡ್ತಾ ಇದ್ರೆ ಒಂದು ಆ ಕೋಳಿ ಗೂಡಿನ ಒಂದು ಉಷ್ಣತೆ

ಬೆಳೆದಾನ. Yeah.